ಸುಂದರಾಯ ನೆನೆದು ಪರಿಶುದ್ಧರಾಗಿರೋ ಹೊದ್ದಿ ವೈಷ್ಣವ ಮಾತವ ಬಾಬೇರಾಗಿರೋ ಉದಯದಲ್ಲಿ ಕೇಳುವಾಗ ಮುನದಿ ಸ್ನಾನ ಮಾಡುವಾಗ ಒದಗಿ ನಿತ್ಯ ಕರ್ಮಗಳನ್ನು ನಡೆಸುವಾಗ ಹೃದಯದಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ಜಪಿಸುವಾಗ ಸದಮಲಾನಂದ ಹನುಮಾನನೆಯೋ ಕರಗಳನ್ನು ತೊಳೆದು ತೀರ್ಥ ತುಳಸಿ ನೀಯುವಾಗ ಪರಿಪರಿಯ ಪುಷ್ಪದಿಯ ಅರ್ಪಿಸುವಾಗ ಸರ್ವಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಾಂತರಾತ್ಮಕ ಸೇರಿ ಪುರಂದರ ವಿಠಲಗೆ ತರುವಾಗ ಸಮರ್ಪಣೆ ಮಾಡಿಯೋ.